ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಣಬೆ ಕೃಷಿ ಕುರಿತಂತೆ ಪ್ರಯೋಗಾಲಯ ಇದೆ, ಬೀಜನೂ ಸಿಗ್ತಾ ಇದೆ, ತರಬೇತಿಗಳನ್ನು ನೀಡಲಾಗ್ತಾ ಇದೆ. ಇದರ ಫಲವನ್ನ ಕೆಲವಾರು ಜನಗಳನ್ನ ಭೇಟಿಯಾದಾಗ ನಾವು ಕಂಡಿದ್ದೀವಿ. ಇವತ್ತು ಮಡಿಕೇರಿ ತಾಲೂಕು ಬೆಟ್ಟಗೆರೆ ಗ್ರಾಮದ ನಯ್ಯಾಣಿರ ಸಿ ತಾರೇಂದ್ರ ಅವರ ಪತ್ನಿ ಹೇಮಲತಾ ಅವರ ಜೊತೆಗೆ ಮಾತನಾಡ್ತಿದ್ದೀವಿ. ಅಣಬೆ ಕೃಷಿಯಲ್ಲಿ ಅನುಭವ ಇದೆ ಮತ್ತು ತಮ್ಮ ಪತಿ ತಾರೇಂದ್ರ ಅವರ ಕೃಷಿಗೆ ಕೈ ಜೋಡಿಸಿದ್ದಾರೆ. ಅವರ ಕೃಷಿ ಅನುಭವಗಳನ್ನು ಇವತ್ತು ಪ್ರಸಾರ ಮಾಡ್ತಿದ್ದೀವಿ. ಹೇಮಲತಾ ಅವರೇ, ತಾವು ಓದಿದ್ದೇನು ಮತ್ತು ಬಾಲ್ಯದ ದಿನಗಳು ಹೇಗೆ ಕಳೆದು ಕೃಷಿಯಲ್ಲಿ ತಮಗಿರುವ ಆಸಕ್ತಿಯನ್ನ ಹೇಳ್ಬೋದಾ? ನಾನು ಪಿ ಯು ಸಿ ಓದಿದ್ದೀನಿ, ಬೆಟ್ಟಗೇರಿ ಹತ್ರ ಕಾರ್ಗುಂದ, ನಂದು ತಾಯಿ ಮನೆ ಕಡಿಯತ್ತೂರು ಪೂರೈನ ಮನೆ ಅಂತ. ನಮ್ ತಂದೆ ಆರ್ಮಿಯವರು, ಎರಡು ಕೈ ಇಲ್ಲ ಒಂದು ಕಣ್ಣಲ್ಲಿ ಕಳ್ಕೊಂಡಿದ್ರು. ನಾವು 5 ಜನ ಮಕ್ಕಳು, ತಾಯಿ ರಾಜಮ್ಮ ಅಂತ, 3 ಜನ ಅಕ್ಕಂದಿರು, ಒಬ್ರು ಅಣ್ಣ. ಅಣ್ಣ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದ್ದ, ನಾನು ಕೊನೆಯವಳು. ಎಲ್ಲವರು ಹೊರಗಡೆ ಮದುವೆ ಆಗಿದ್ರು, ಅಕ್ಕ ತಂಗಿಯರೆಲ್ಲ ಬೆಂಗಳೂರಲ್ಲೇ ಇದ್ದಾರೆ. ಮನೆ ಹತ್ರ ಇಲ್ಲಿ ಅಮ್ಮ ಅಪ್ಪನಿಗೆ ಹತ್ರ ಅಂತ ಇಲ್ಲಿ ನಾನು ಮದುವೆ ಮಾಡ್ಕೊಂಡೆ. ಎಷ್ಟನೇ ವಯಸ್ಸಿನಲ್ಲಿ ತಮ್ಮ ಮದುವೆ ಆಯ್ತು ಮತ್ತೆ ಇಲ್ಲಿ ಬಂದಾಗ ಹೇಗನಿಸ್ತು? ನೀವು ಕೃಷಿ ಕೆಲಸಗಳನ್ನ ಕಲ್ತಿದ್ದು, ಇಲ್ಲಿ ಬಂದಾಗ ನಿಮಗಾದ ಅನುಭವ? ನಾನು 20ನೇ ವಯಸ್ಸಿನಲ್ಲಿ ಮದುವೆ ಆಗಿದ್ದೆ. ಅವಾಗ ಮನೆಯಲ್ಲಿ ಸಹ ಕೃಷಿ ಇರೋದರಿಂದ ಎಲ್ಲ ಗೊತ್ತಿತ್ತು, ಆದ್ರೆ ಕೈ ಕೆಲಸ ಮಾಡ್ತಿರ್ಲಿಲ್ಲ ಅಲ್ಲಿ, ಎಲ್ಲ ಕೆಲಸದವ್ರ ಕೇಂದ್ರ ಮಾಡಿಸ್ತಿದ್ದು. ಇಲ್ಲಿ ಬಂದು ಅತ್ತೆ ಮತ್ತೆ ನಮ್ಮ ಹಸ್ಬೆಂಡ್ ಅವರು ಸಹಕಾರ ಎಲ್ಲ ಇತ್ತು, ಎಲ್ಲ ಆಸಕ್ತಿ ಜಾಸ್ತಿ ಇತ್ತು ನನಗೆ ಮೊದಲಿಂದ. ತರಕಾರಿಯು ಅಥವಾ ಹೂ ಗಿಡ ಈ ತರ ಅಡುಗೆ ಎಲ್ಲ ಸಹ ತುಂಬಾ ನನಗೆ ಪ್ರೀತಿ. ಓದೋದು ಸಹ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ ಸ್ಕೂಲ್ಗೆ ಹೋದಾಗ. ಮತ್ತೆ ಎಲ್ಲರೂ ಸಿಟಿಲಿದ್ದಾಗ ನನ್ಗೆ ಹಳ್ಳಿ ಸಹ ಇದ್ರೆ ಒಳ್ಳೇದು ಅಂತ ಅನಿಸ್ತಾ ಇತ್ತು. ಎಲ್ಲ ಸಿಟಿಲಿದ್ದಾರೆ ಅಕ್ಕಂದಿರು ಎಲ್ಲ ಅಂತ, ಹಳ್ಳಿ ಇಷ್ಟ ಇತ್ತು ನನಗೆ. ಕಾರುಗುಂದಕ್ಕೂ ಬೆಟ್ಟಗೆರೆಗೂ ಎಷ್ಟು ದೂರ? 3-4 ಕಿಲೋಮೀಟರ್ ಸರ್. ಅಪ್ಪ ಅಮ್ಮನ ಬಯಕೆ ನೆರವೇರಿತು, ನಿಮಗೂ ಇಷ್ಟವಾಯ್ತು, ಈಗಲೂ ಖುಷಿಯಿಂದ ಸಂಸಾರವನ್ನ ನಡೆಸಿದ್ರಿ, ಕೃಷಿಕನ ಮನೆತನದ ಬೆಳವಣಿಗೆಯಲ್ಲಿ ನೀವು ಭಾಗಿಯಾಗಿದ್ರಿ. ವಿಶೇಷವಾಗಿ ಅಣಬೆ ಕೃಷಿ ಯಾವಾಗ ಪರಿಚಯ ಆಗಿದ್ದು, ಹೇಗೆ ಗೊತ್ತಾಗಿದ್ದು? ಅಣಬೆ ಕೃಷಿ ಅಂದ್ರೆ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೆ, ಬೆಟಗೇರಿ ಗ್ರಾಮ ಪಂಚಾಯತ್. ಅವಾಗ ಅಲ್ಲಿ ಭಟ್ಟಾಚಾರ್ಯರು ಅಂತ ಅವರು, ಹೆಗ್ಗಳ ವಿರಾಜಪೇಟೆಯವರು, ಬೀಜ ಎಲ್ಲ ಬಂದು ಮಾಡುವ ರೀತಿ ಎಲ್ಲ ತೋರಿಸ್ತಾ ಇದ್ರು. ಆಗ ನಮ್ಮನೆಗೂ ಕರ್ಕೊ ಬಂದು ಹೇಗೆ ಏನು ಅಂತ ಆಗ ನಾನು ಸ್ಟಾರ್ಟ್ ಮಾಡಿದ್ದೆ. 20 ವರ್ಷದ ಹಿಂದೆ ಮಗ ಎಲ್ಲ ಚಿಕ್ಕದಲ್ಲಿ ಇದ್ದಾಗ ಅತ್ತೆ ಎಲ್ಲ ಇದ್ರು ಆಗ ಮನೆಯಲ್ಲಿ, ಆಗ ಬೆಳೆಸಿ ಮಾಡಿ ಅಂತ ಹೇಳ್ತಾ ಇದ್ರು. ಅವಾಗ ಸ್ವಲ್ಪ ಹಂಗೆ ನಮ್ಮ ಮನೆಗಿರುವ ಖರ್ಚಿಗೆ ಹೀಗೆ ಅಂತ ಮಾಡ್ತಾ ಇದ್ದು. ಆಮೇಲೆ ಬಿಟ್ಟು ಅದನ್ನ ನಾವು ರೇಷ್ಮೆ ಎಲ್ಲ ಮಾಡ್ತಾ ಇದ್ರು. ಅದರಿಂದ ಆ ಟೈಮಲ್ಲಿ ಜಾಸ್ತಿ ಮಾಡ್ಲಿಕ್ಕೆ ಮಾರ್ಕೆಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಬಿಟ್ಟು. ಇವಾಗ ಮಗ ಸೊಸೆ ಇದ್ದಾರೆ ಬೆಂಗಳೂರಲ್ಲಿ ಇದ್ರು, ಅವರು ಮಗ ಇಂಜಿನಿಯರ್. ಅವನು ಕೊರೋನಾ ಟೈಮಲ್ಲಿ ಇಲ್ಲಿ ಬಂದಿದ್ದಾಗ ಏನಾರು ಮಾಡುವ ಅಮ್ಮ ಅಂತ ಹೇಳ್ತಾ ಇದ್ದ. ಸುಮ್ನೆ ಕುತ್ಕೊಂಡಿರೋದು ಬೇಡ, ಹಂದಿ ಕೋಳಿ ಸಾಕೋದು ಇತ್ತು, ಅದಕ್ಕೂ ಜಾಗ ಅಷ್ಟು ಸಾಕಾಗಲ್ಲ, ಅದಕ್ಕೆ ಅಣಬೆ ಮಾಡುವ, ನಿನ್ಗೆ ಅಭ್ಯಾಸ ಇದೆಯಲ್ಲ, ಮತ್ತೆ ಟ್ರೈ ಮಾಡು ಅಂತ ಹೇಳಿ ಹಾಗೆ ಸ್ಟಾರ್ಟ್ ಮಾಡುದು. ಏನನ್ಸುತ್ತೆ ಈಗ ಒಂದ್ 20 ವರ್ಷಗಳ ಹಿಂದೆ ನೀವು ಶುರು ಮಾಡಿದ್ದು ಮತ್ತೆ ಈಗ ನೀವು ಅದನ್ನ ಕೈಗೆತ್ತಿಕೊಂಡಿದ್ದು, ಇದನ್ನೆಲ್ಲ ಗಮನಿಸಿಕೊಂಡ್ರೆ? ಅವಾಗನೇ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸ್ತಾ ಇತ್ತು ನನಗೆ. ಅವಾಗ ಯಾಕೋ ಬಿಟ್ಟಿದೀವಿ, ಏನು ಸಪೋರ್ಟ್ ಗೊತ್ತಿಲ್ಲ. ಇವಾಗ ಸೊಸೆದು ಸಪೋರ್ಟ್ ಇದೆ, ಮಗಂದಿದೆ, ನಮ್ಮ ಹಸ್ಬೆಂಡ್ ಇದೆ, ಎಲ್ಲರ ಸಪೋರ್ಟ್ ಇದೆ. ಇವಾಗ ಮಾರ್ಕೆಟ್ಗೂ ಪ್ರಾಬ್ಲಮ್ ಇಲ್ಲ. ಮಗ ಮೈಸೂರಲ್ಲಿ ಒಂದು ಫುಡ್ ಟ್ರಕ್ ರೆಸ್ಟೋರೆಂಟ್ ಒಂದಿದೆ, ಅಲ್ಲಿಗೂ ನಾನು ಆಗೋ ಇದನ್ನೆಲ್ಲ ಕಳಿಸ್ಲಿಕ್ಕೂ ಸಾಧ್ಯ ಆಗ್ತದೆ. ಇಲ್ಲಿ ಆಗಿದ್ದನ್ನ ನೆಂಟ್ರಿಸ್ಟ್ರಿಗೂ ಫ್ರೆಂಡ್ಸಿಗೂ ಅವರು ತಕೊಂಡು ಹೋಗ್ತಾರೆ, ಫ್ರೀ ಆಗಿ ಕೊಡ್ತೀವಿ, ಹಾಗೂ ಹಣಕ್ಕೂ ಆಗ್ತದೆ. ಆರಾಮವಾಗಿ ಹೆಂಗಸರು ಮನೆ ಕೆಲಸ ಜೊತೆಗೆ ಇದನ್ನು ತೊಡಸ್ಕೊಂಡ್ರೆ ಕೈಗೂ ದುಡ್ಡು ಬರುತ್ತೆ, ಅಡಿಗೆಗೂ ಒಂದು ಒಳ್ಳೆ ಆಹಾರ ಅಲ್ವಾ. ತರಕಾರಿ ಆದ್ರೆ ಮಳೆ ಜಾಸ್ತಿ ಬಂದ್ರೆ ಕರ್ಗೋಗುತ್ತೆ, ಇದಾದ್ರೆ ಏನು ಆಗಲ್ಲ. ಹಿತಮಿತದಲ್ಲಿ ನೋಡ್ಕೊಂಡ್ರೆ ಚೆನ್ನಾಗುತ್ತೆ. ಅಣಬೆ ಬೆಳೆಸೋದು ಅಂತ ಕಷ್ಟ ವಿಚಾರ ಅಲ್ಲ, ಮಾರೋದನ್ನು ಅಂತ ಸಮಸ್ಯಾತ್ಮಕ ಸಂಗತಿ ಅಲ್ಲ ಅಂತ ಹೇಳೋದಿದೆ, ಏನಂತೀರಿ? ಹೌದು ಸರ್, ನಮ್ಗೆ ಎಲ್ಲದ್ರ ಬಗ್ಗೆ ಆಸಕ್ತಿ ಬೇಕು. ಫಸ್ಟ್ ಪ್ರೀತಿಯಿಂದ ಮಾಡಿದ್ರೆ ಯಾವುದು ಸಹ ಮಾಡಕ್ ಸಾಧ್ಯ ಇದೆ ಅಂತ ಹೇಳ್ಬಹುದು. ಮಾರ್ಕೆಟಿಂಗು ತೊಂದರೆ ಆಗಲ್ಲ ಸರ್, ಎಲ್ಲರೂ ಎಲ್ಲಾನು ಬೆಳೀತಾರೆ. ಸೊಪ್ಪು ಮಾರೋರು ಎಷ್ಟು ಸೊಪ್ಪು ಮನೆಯಿಂದ ಬೆಳೆಸಿ ಮಾರ್ತಾರೆ, ವಿಳ್ಳೆದೆಲೆ ಮಾರೋನು ಅವನು ಜೀವನ ಮಾಡ್ತಾರೆ. ಹಾಗೆ ಎಲ್ಲರಿಗೂ ಅವಕಾಶ ಇರುತ್ತೆ, ಆಗುತ್ತೆ, ಅವರವರ ನಾಜುಕಿಯಿಂದ ಎಲ್ಲಾನು ಆಗುತ್ತೆ ಅಂತ ಹೇಳ್ಕೋಬಹುದು. ಅಣಬೆ ಬೀಜಗಳನ್ನ ಎಲ್ಲಿಂದ ತಗೊಂಡು ಬರ್ತೀರಿ ಅಥವಾ ಎಲ್ಲಿ ಸಿಗ್ತವಂತ ಹೇಳ್ತೀರಿ? ಸರ್, ಮೈಸೂರಿಂದ ಸ್ಟಾರ್ಟಿಂಗ್ ನೋಡಿದ್ದು, ಆಮೇಲೆ ಗೋಣಿಕೊಪ್ಪದಿಂದ ತಕೋಬರ್ತಾ ಇದ್ವಿ ಸರ್. ಇವಾಗ ಈಗ 20 ವರ್ಷಗಳ ಹಿಂದೆ ನೀವು ಶುರು ಮಾಡಿದ್ರಲ್ಲ, ಆಗ 8 ವರ್ಷಗಳ ಕಾಲ ಮಾಡಿದ್ರಿ? ಅವಾಗ 1 ವರ್ಷ ಮಾಡಿದ್ದೆ, ನಾನು ಗ್ರಾಮ ಪಂಚಾಯತಿ ಮೆಂಬರು. ಆ ಜೊತೆಗೆ ಮನೆಯಲ್ಲಿ ರೇಷ್ಮೆ ಕೃಷಿ, ಹಂದಿ, ಕೋಳಿ, ಹಸು ಪ್ರತಿಯೊಂದು ಇತ್ತಲ್ವಾ, ಆ ಜೊತೆಗೆ ಸ್ವಲ್ಪ ಅಂತ ಮಾಡಿದ್ದು ಅಷ್ಟೇ. ಅವಾಗ ಬಿಟ್ಟು ಒಂದೇ ಮಾಡಿ ಅಂತ ಹೇಳ್ತಾ ಇದ್ದರು ಅವರು, ಭಟ್ಟಾಚಾರ್ಯರು ಅಂತ ಇದ್ರು ಅವರು. ಅದೆಲ್ಲ ಒತ್ತಡ ಇರೋದಕ್ಕೆ ಆಗ ಮಾಡಕ್ ಆಗ್ಲಿಲ್ಲ. ಈಗ ಯಾರು ಕೆಲಸದವರ ಸಹಾಯ ಇಲ್ಲದೆ ನಾವೇ ಮಾಡ್ಕೋಬಹುದು, ಮನೆಯವರೇ ಸೇರ್ಕೊಂಡು ಮಾಡ್ಕೋಬಹುದು. ಆಗ ಮಾರಾಟದೇನು ದಾರಿಯನ್ನ ಕಂಡ್ಕೊಂಡ್ರಿ ತಾವು? ಅವಾಗ ಇಲ್ಲ ಸರ್, ಏನು ಹಾಗೆ ಮಾರ್ಕೆಟ್ ಬಗ್ಗೆ ಅವ್ರು ಹೇಳಿದ್ರು, ಬಟ್ ಏನು ಇಂಟ್ರೆಸ್ಟ್ ತಗೊಳ್ಲಿಲ್ಲ ಆಗ ನಾನು. ಅಂದ್ರೆ ಸುಮ್ಮನೆ ಸ್ಯಾಂಪಲ್ ಆಗಿ ಶುರು ಮಾಡಿದ್ರಿ, ಹಾಗೆ ಜ್ಞಾನಕ್ಕೆ ಕೈ ಬಿಡ, ಆ ಒಂದು ಆಲೋಚನೆ ನಿಮ್ ಮನಸ್ಸಲ್ಲಿ ಇತ್ತು ಅಥವಾ ಆ ಒಂದು ಜ್ಞಾನ ನಿಮ್ ಮನಸ್ಸಲ್ಲಿ ಹಾಗೆ ಉಳಿದಿತ್ತು, ಈಗ ಮಗ ಕೊರೋನಾದಿಂದ ಈ ಕಡೆ ಬಂದಾಗ ಆ ಬಿಡುವಿನ ಸಮಯದಲ್ಲಿ ಮತ್ತೆ ಹೊಳಿತು ಶುರು ಮಾಡ್ಕೊಂಡ್ರಿ? ಈಗ ಶುರು ಮಾಡಿ ಎಷ್ಟು ಅವಧಿ ಆಯ್ತು ಸರ್? ಒಂದೂವರೆ ವರ್ಷ ಮೇಲೆ ಆಯ್ತು ಸರ್ ಶುರು ಮಾಡಿ. ಮನೆಗೆ ಅಂತ ಫಸ್ಟ್ ಸ್ಟಾರ್ಟಿಂಗ್ ನೋಡಿ ಟ್ರಯಲ್ ಮಾಡು ಅಂತ ಮಾಡಿದ್ದು, ತಕೊಬಂದು ಮತ್ತೆ ಅವ್ರ ಕೈಯಿಂದ ಕೇಳಿಕೊಂಡು ನಂಗೆ ಗೊತ್ತು ಹೀಗೆ ಅಂತ, ಆ ಟೈಪನೇ ಮಾಡಮ್ಮ ನೋಡೋಣ ಅಂತ ಹೇಳಿದ್ರು. ಮತ್ತೆ ಹೊಸ ಹೊಸ ಮೆಥಡ್ ಇವಾಗ ನೋಡ್ಕೊಂಡು ಮಾಡ್ತಾ ಇದ್ವಿ ಸರ್. ಇದಕ್ಕೆ ಪೂರ್ವಕವಾಗಿ ಏನಾದ್ರೂ ತರಬೇತಿ ತೆಗೆದುಕೊಂಡ್ರೆ? ಇಲ್ಲ ಸರ್, ಇವಾಗ ಏನ್ ತರಬೇತಿ ಅಂತ ತಗೊಳ್ಳಿಲ್ಲ. ಹೇಗೆ ಶುರು ಮಾಡ್ಕೊಂಡ್ರಿ? ಬೀಜ ಎಲ್ಲಿಂದ ತಗೊಂಬಂದ್ರಿ? ಗೋಣಿಕೊಪ್ಪದಿಂದ ತಗೊಂಬಂದಿದ್ದು, ಕೃಷಿ ಇದರಿಂದ ತಗೊಂಬಂದಿದ್ದು. ಅಲ್ಲಿಂದ ಅವ್ರ ಕೈಯಿಂದ ಕೇಳಿಕೊಂಡು ಹೆಂಗಿದೆ, ಯಾವ ಮೆಥಡ್ ಅಲ್ಲಿ ಮಾಡ್ತೀರಾ ಅಂತ ತೋರಿಸಿದ್ರು. ಬಟ್ ನಾನು ಹೀಗೆ ಮಾಡ್ತಿದ್ದೆ, ಹಾಗೆ ಮಾಡಿ ಅಂತಂದ್ರು. ಅವಾಗ ಮೊದ್ಲೆಲ್ಲ ಬ್ಯಾವಿಸ್ಟಿನ್ ಎಲ್ಲ ಹಾಕಿ ಎಲ್ಲ ಮಾಡ್ತಾ ಇದ್ರು. ನೀರಿಗೆ ಹುಲ್ಲಿನ ಕಟ್ ಮಾಡಿಕೊಂಡು 2 ಇಂಚಷ್ಟು ಹುಲ್ಲು ಕಟ್ ಮಾಡಿಕೊಂಡು ನೀರೊಳಗೆ ಹಾಕಿ ಕ್ರಿಮಿ ಸಾಯ್ಲಿಕ್ಕೆ ಆಮೇಲೆ ಬೇಯಿಸ್ತಿದ್ರು. ಇವಾಗ ಅವೆಲ್ಲ ಮಾಡಲ್ಲ, ಮಾಮೂಲೇ ಬೇಯಿಸೋದು. ಚೆನ್ನಾಗಿ ಬೇಯಿಸಿ ಭತ್ತದ ಹುಲ್ಲನ್ನ ಕಂತೆ ತಕೊಬಂದು ಕಟ್ ಮಾಡಿಕೊಂಡು ಅದನ್ನ ನೆನೆಸಿಕೊಂಡು ನೀರಲ್ಲಿ ಕುದಿಯುವ ಹಂಡೆಯಲ್ಲಿ ಹಾಕಿ ಬೇಯಿಸಿಕೊಂಡು ಬೆಂಕಿ ಒಲೆಯಲ್ಲಿ ಉರಿಸಿಕೊಂಡು ಅದನ್ನ ಬಸ್ತು ಆಮೇಲೆ ಅದನ್ನ ಒಣ ಹಾಕಬೇಕು. ಹದ ಬರುವಾಗೆ ಹುಲ್ಲು ಸ್ವಲ್ಪ ಕೈಗೆ ಸ್ವಲ್ಪ ತಂಡಿ ತಂಡಿ ಸಿಗುವಷ್ಟು ಹಾಕಿ ಹದ ಮಾಡಿಕೊಂಡು ಇಟ್ಕೊಂಡು ಆಮೇಲೆ ರೆಡಿ ಮಾಡ್ಕೊಂಡು ಆದ್ಮೇಲೆ ಬೀಜ ತಕೊಬಂದು ಪಾಲಿಥಿನ್ ಪ್ಯಾಕ್ ಅಲ್ಲಿ ಪ್ಯಾಕ್ ಮಾಡಿಕೊಂಡು ಬೀಜ ಹಾಕೊಂಡು ಮಾಡ್ತೀವಿ. ನಾವು ನಿಮ್ಮ ಮನೆಗೆ ಬಂದಾಗ ಬೇಸಿಗೆ ವಾತಾವರಣ, ಸುತ್ತೆಲ್ಲ ಗೋಣಿ ತಾಟಗಳನ್ನ ಹಾಕಿ ಒಳ್ಳೆ ತಣ್ಣಗಿಟ್ಟಿದ್ದೀರಿ, ಇದರಿಂದ ಏನ್ ಅನುಕೂಲ ಅಥವಾ ಇದು ಬೇಕಾ? ಒಂದು. ಎರಡನೇದು, ಈ ಹಿಂದಿನ ದಿನಗಳಲ್ಲಿ ನೀವು ಕೈಗೊಂಡ ಒಂದು ಕೆಲಸಗಳನ್ನ ಗಮನಿಸಿಕೊಂಡ್ರೆ ಹೇಗೆ ನಿಭಾಯಿಸಿದ್ರಿ? ಮುಂದೆ ಏನಂದ್ರೆ ಸರ್, ಅವ್ರು ಹೇಳಿದ್ರು ಒಂದು ಬೆಂಚ್ ಮೇಲೆ ಏನಾದ್ರ ಮೇಲೆ ಇಟ್ಟಿರಿ, ಏನು ಇರುವೆ ಏನು ಬರಬಾರ್ದು, ಆತರ 20 ದಿವಸ ನೀವು ಪ್ಯಾಕ್ ಮಾಡಿಕೊಂಡು ಅದನ್ನ ಇಟ್ಬಿಡಿ, ಕತ್ಲೆ ರೂಮಲ್ಲಿ ಇಡಬೇಕು, ಆಮೇಲೆ ಅದನ್ನ ಓಪನ್ ಮಾಡಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಸಿಂಡರ್ಸ್ ಸಾಕು ಅಂತ ಆವಾಗ ಹೇಳ್ತಿದ್ರು. ಅದೇ ತರ ಮಾಡಿ ನನಗೆ ಅಣಬೆ ಬಂದಿತ್ತು, ಇಡ್ಲಿ ತರ ಅವಾಗ ಒಂದು ಕೆಜಿ 20 ಬ್ಯಾಗ್ ಬರುತ್ತೆ, ಆತರ ಅಷ್ಟು 4-5 ಸರ್ ಮಾಡಿದ್ದೆ. ಅವಾಗ ಮನೆಗೆ ಊಟಕ್ಕೆ ಸಾಕಾಗೋಷ್ಟು ಮಾಡಿದ್ದೆ, ಅವಾಗ ಆತರ ಮಾಡಿದ್ದು. ಇವಾಗ ನಾವು ಮಳೆಗಾಲ ತರ ಬೇಸಿಗೆಯನ್ನ ಕ್ರಿಯೇಟ್ ಮಾಡಿಕೊಂಡು ಹಂಚಿ ಮೇಲೆ ಹುಲ್ಲು ಹಾಕಿದ್ದೀನಿ, ಹುಲ್ ಮೇಲೆ ಸ್ವಲ್ಪ ನೀರು ಹಾಕೊಳ್ತೀನಿ, ಸುತ್ತಲೂ ಅದಕ್ಕೆ ಟೆಂಪರೇಚರ್ ನೋಡಿಕೊಂಡು ಈಗಿನ ವಾತಾವರಣಕ್ಕೆ ತಕ್ಕಂತೆ ಬೇಸಿಗೆನ ತಣ್ಣಗಾಗಿಸಿ ಮಳೆಗಾಲದಲ್ಲಿ ಅಳಮೆ ಬರೋದಲ್ವಾ, ಆ ತರ ಕ್ರಿಯೇಟ್ ಮಾಡಿಕೊಂಡು ಮಾಡ್ತೀವಿ. 1.5 ವರ್ಷ ಆಯ್ತು ಶುರು ಮಾಡಿ, ನೀವು ಮಳೆಗಾಲದಲ್ಲಿ ಮಾಡಿರ್ಬೇಕಲ್ವಾ? ಹೌದು ಸರ್, ಮಾಡಿದ್ದೆ ನವೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಮಾಡಿದ್ದೆ, ಅವಾಗೂ ಚೆನ್ನಾಗಿ ಬಂತು. ಅದೇ ಟೈಮ್ಗೆ ನಮ್ಮ ಹಸ್ಬೆಂಡ್ ಸ್ವಲ್ಪ ಹುಷಾರಿದ್ರು, ಹಾಸ್ಪಿಟಲ್ ಇದ್ರು, ಆ ಟೈಮಲ್ಲಿ ಸ್ವಲ್ಪ ಒಂದು 2 ತಿಂಗಳು ಕೈ ಬಿಟ್ಟಿದ್ದೆ ಕಾಫಿ ಸೀಸನ್ ಹೇಗೆ ಅಂತ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಏನ್ ಅನ್ಸುತ್ತೆ ಅಣಬೆ ಕೃಷಿಯನ್ನ ಮಾಡೋದ್ರಿಂದ, ನೀವು ಹಳ್ಳಿ ಮಟ್ಟದಲ್ಲಿ ಇದ್ಕೊಂಡು ರೈತರಿಗೆ ಯಾವ ರೀತಿಯಲ್ಲಿ ಪ್ರಯೋಜನ ಆದೀತು? ಒಳ್ಳೆ ಆಹಾರ ಅಂತ ಅನ್ಬಹುದು, ತಿನ್ಲಿಕ್ಕೆ ಒಳ್ಳೇದು, ಶುಗರ್ ಇರೋರಿಗೆ ಎಲ್ಲ ಒಳ್ಳೆಯ ಆಹಾರ ಇದು. ನಮಗೆ ಕೋಳಿ ಹಂದಿ ಸಾಕೋದಕ್ಕಿಂತ ಇದು ಅಷ್ಟು ಜಾಗ ಬೇಕಾಗಿಲ್ಲ, ಅದರ ಹಿಂದೆ ಓಡಾಡೋ ಅವಶ್ಯಕತೆ ಇಲ್ಲ. ಒಂದ್ ಸೈಡ್ ಅಲ್ಲಿ ಮಾಡಿ ನಾವು ಅಡಿಗೆ ಮಾಡುವಷ್ಟೇ ಟೈಮ್ನ ಅದಕ್ಕೆ ಸ್ವಲ್ಪ ಸ್ಪೆಂಡ್ ಮಾಡಿದ್ರೆ ಸಾಕು, ಹಾಗೆ ಮಾಡಬಹುದು ಅಂತ ಅನ್ಕೊಂಡಿದ್ವಿ. ಒಂದು ಸಣ್ಣ ಕೋಣೆ ರೀತಿಯಲ್ಲಿ ಮಾಡ್ಕೊಂಡಿದ್ರಿ, ಅದನ್ನು ವಿಸ್ತಾರ ಮಾಡ್ಲಿಕ್ಕೂ ಆಲೋಚನೆ ಇದೆಯಾ? ಹೌದು ಸರ್, ಇನ್ನೊಂದು ಶೆಡ್ ಇದೆ, ನೀವು ನೋಡ್ಲಿಲ್ಲ, ಸ್ಟಾಕ್ ಇಟ್ಟಿರ್ತೀನಿ ಕೆಲಸದವರ ಲೈನ್ ಅಲ್ಲಿ. ಮತ್ತೆ ಮನೆ ಹತ್ರ ಅನುಕೂಲ ಆಗುವಂಗೆ ನೀರು ಹಾಕ್ಲಿಕ್ಕೆ ಅನುಕೂಲ ಆಗುವಂಗೆ ಇಟ್ಟಿದ್ದೀನಿ. ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡಕ್ಕಿದ್ದೀನಿ ಸರ್. ಅದರಿಂದ ಸೊಸೆ ಕೂಡ ಇಲ್ಲಿ ಇರ್ತಾಳೆ, ಮೈಸೂರಲ್ಲಿ ಇರ್ತಾಳೆ, ಅವಳಿಗೂ ನನಗೂ ಇಬ್ಬರಿಗೂ ಇಲ್ಲಿ ಕೆಲಸ ಆಗುತ್ತೆ ಸರ್. ಅದು 1 ತಿಂಗಳ ಬೆಳೆ ಅಲ್ವಾ ಇದು? ಹೌದು ಸರ್, 10 ದಿವಸ ಆದ್ಮೇಲೆ ಕುಯಿಲಿಗೆ ಆಯ್ತು. ಫಸ್ಟ್ ಕುಯಿಲು ಚೆನ್ನಾಗಿ ಸೈಜ್ ಬರುತ್ತೆ, ಸೆಕೆಂಡ್ ಕುಯಿಲು ಸ್ವಲ್ಪ ಕಡಿಮೆ ಆಗುತ್ತೆ ಸೈಜು, ಆಗ ಮನೆಗೆಲ್ಲ ಸ್ವಲ್ಪ ಜಾಸ್ತಿ ಉಪಯೋಗಿಸ್ಕೊಳ್ಬಹುದು, ಫಸ್ಟ್ ಎಲ್ಲ ಕೊಡಬಹುದು ಆರಾಮವಾಗಿ. ಎಷ್ಟು ಪಾಕೆಟ್ ಗಳಲ್ಲಿ ಬೆಳೆಸ್ಕೊಳ್ತೀರಿ, ಎಷ್ಟು ಅಣಬೆ ಸಿಗುತ್ತೆ ಕಿಲೋಗ್ರಾಮ್ ಲೆಕ್ಕದಲ್ಲಿ? ಸರ್, ನಾನು 100 ಬ್ಯಾಗ್ ಮಂತ್ಲಿ 2 ಸರಿ ಮಾಡ್ತೀನಿ ಸರ್. ಅದು ಅದರಲ್ಲಿ 100ಕ್ಕೆ ಅಂದ್ರೆ 50 ಕೆಜಿ ಬರಬೇಕು, 40 ಹಂಗೆಲ್ಲ ಬರುತ್ತೆ ಸರ್. 40 ಕಿಲೋಗ್ರಾಮ್ ಒಂದೇ ಸಾರಿಗೆ ಬರೋದಿಲ್ಲ ಅಲ್ವಾ? ಒಂದೇ ಸರಿ ಬರಲ್ಲ ಸರ್, ದಿವಸಕ್ಕೆ 1 ಕೆಜಿ ಹಂಗೆ 2-3 ಸ್ಟಾರ್ಟಿಂಗ್ 10 ದಿವಸ ಜಾಸ್ತಿ ಬರುತ್ತೆ, ಆಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ, ಆಗ ನಾವು ಇನ್ನೊಂದು ಬ್ಯಾಚ್ ಮಾಡ್ಕೊಂಡ್ರೆ ರೆಗ್ಯುಲರ್ ಕುಯ್ಬಹುದು. ಹೇಗೆ ಈಗ ಅದನ್ನ ಗ್ರಾಹಕರಿಗೆ ತಲುಪಿಸೋದು ಅಥವಾ ಖರೀದಿ ಮಾಡೋರು ಹೇಗೆ ಅದನ್ನ ತೆಗೆದುಕೊಳ್ತಾರೆ, ಬೆಲೆ ಹೇಗೆ ಪಡ್ಕೊಳ್ತೀರಿ? ಸರ್, ನಾವು ಜನರಿಗೆ ಒಂದು ಕೆಜಿ ಅಂದ್ರೆ ಸ್ವಲ್ಪ ಭಯ ಆಗುತ್ತೆ, ಜಾಸ್ತಿ ಹಣ 250 ರೂಪಾಯಿ ಅಂತ. ಅದಕ್ಕೆ 200 ಗ್ರಾಮದು ಒಂದು ಪ್ಯಾಕೆಟ್ ಮಾಡ್ತೀವಿ, ಅದನ್ನ 50 ರೂಪಾಯಿಗೆ ಮಾರ್ತೀವಿ. ಇಲ್ಲಿ ಸದ್ಯಕ್ಕೆ ಎಲ್ಲರಿಗೂ ಗೊತ್ತಿದೆ, ಮನೆ ಹತ್ರ ಬಂದು ತಕೊಂಡು ಹೋಗ್ತಾರೆ, ಫೋನ್ ಮಾಡಿ ಕೇಳ್ತಾರೆ, ಅಂಗಡಿಯಲ್ಲಿ ಕೇಳ್ತಾರೆ, ಆತರ ಕೊಡ್ತೀವಿ. ಮತ್ತೆ ನನ್ನ ಮಗನಿಗೂ ಆಚೆ ನಾನು ಕಳಿಸ್ತೀನಿ, ಅದನ್ನು ಸ್ವಲ್ಪ ಫ್ರೈ ಮಾಡಿ ಏನಾದ್ರೂ ಮಾಡಿ ಡಬ್ಬದಲ್ಲಿ ತುಂಬಿಸಿ ಅವನಿಗೆ ಅಲ್ಲಿ ರೆಸ್ಟೋರೆಂಟ್ಗೆ ಅನುಕೂಲ ಆಗೋಂಗೆ ಮಾಡಿ ಕಳಿಸ್ತೀನಿ. ಮಿಕ್ಕಿದನ್ನ ಆತರ ಮಾಡಿ ಇಟ್ಕೊಳ್ತೀನಿ. ಪಿಕಲು ಸಹ ಮಾಡ್ತೀವಿ ಸರ್. ಅದರಲ್ಲಿ ಸ್ಥಳೀಯವಾಗಿ ಅಣಬೆ ಮಾರಾಟ ಆಗ್ತಾ ಇದೆ, ಏನು ತೊಂದರೆ ಇಲ್ಲ ಅಲ್ವಾ? ಇಲ್ಲ ಸರ್, ತೊಂದರೆ ಆಗಿಲ್ಲ ಸರ್. ಡೈಲಿ ಆಗ್ತಾ ಇದೆ, ಡೈಲಿ ಯಾರು ಕೇಳ್ತಾನೆ ಇರ್ತಾರೆ ಸರ್. ಇಲ್ಲಿಗೂ ಬಂದು ತೆಗೆದುಕೊಂಡು ಹೋಗ್ತಾರೆ, ಮತ್ತೆ ಫೋನ್ ಮಾಡಿ ನೀವು ಆ ಕಡೆಗೆ ಹೋಗುವಾಗ್ಲೂ ಅವ್ರಿಗೆ ತಲುಪಿಸ್ತೀರಿ, ಒಟ್ಟಾರೆ ನೀವು ಬೆಳೆದದ್ದು ಮಾರಾಟ ಆಗುತ್ತೆ, ಮತ್ತೆ ನೀವು ಉಪಯೋಗಿಸ್ಕೊಳ್ತೀರಿ. ಹೇಗೆ ನೀವು ಇಲ್ಲಿ ಸೇವನೆಗೆ ಅದನ್ನ ಬಳಕೆ ಮಾಡ್ಕೊಳ್ತೀರಿ? ಸರ್, ಫ್ರೈಡ್ ರೈಸ್ ಮಾಡ್ತೀನಿ ಬೆಳಿಗ್ಗೆ, ಅರ್ಜೆಂಟ್ ಆಗಿರ್ತದೆ ಬೆಳಿಗ್ಗೆ ಎಲ್ಲರಿಗೆ. ಮಶ್ರೂಮ್ ಫ್ರೈಡ್ ರೈಸ್ ತುಂಬಾ ಚಂದ, ನನ್ನ ಮಕ್ಕಳಿಗೂ ತುಂಬಾ ಇಷ್ಟ. ಆಮೇಲೆ ಫ್ರೈ ಮಾಡಿ ಇಟ್ಕೊಂಡು ಬಿಡ್ತೀವಿ, ಕ್ಯಾಪ್ಸಿಕಮ್ ಹಾಕಿ ಪೆಪ್ಪರ್ ಫ್ರೈ ಮಾಡ್ತೀವಿ. ಯಾವಾಗ ಬೇಕಾದ್ರೆ ಅದನ್ನ ಉಪಯೋಗಿಸ್ಕೋಬಹುದು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ. ಆಮೇಲೆ ಉಳಿದಿದ್ದು ಚಿಕ್ಕ ಪುಟ್ಟದನ್ನೆಲ್ಲ ಬಿಸಿಲಿಗೆ ಹಾಕ್ತೀವಿ ಸರ್, ಪೌಡರ್ ಮಾಡಿಕೊಂಡು ರಸಂ ಮಾಡ್ಕೋಬಹುದು ಸರ್. ಮಿಕ್ಕಿದನ್ನ ಆತರ ಉಪಯೋಗಿಸ್ಕೊಳ್ತೀವಿ, ಒಣಗಿಸ್ಕೊಂಡ್ರೆ ಯಾವತ್ತು ಬೇಕು ನೆನೆಸ್ಕೊಂಡು ಮತ್ತೆ ಪುನಃ ಮರು ಉಪಯೋಗ ಮಾಡ್ಕೋಬಹುದು. ಮಾರಾಟ ಆಗ್ತಾ ಇಲ್ಲ ಅಥವಾ ಆಗ್ಲಿಲ್ಲ ಅನ್ನೋ ಒಂದು ಕೊರಗೇನಿಲ್ಲ ಅಲ್ವಾ? ಅದೇನಿಲ್ಲ ಸರ್, ಮಗನಿಗೂ ಕಳಿಸಬಹುದು, ನಾವು ಇಲ್ಲಿ ಶೇಖರಣೆ ಮಾಡ್ಕೊಳ್ತೀವಿ ಸರ್. ಅಣಬೆ ಪರಿಶುದ್ಧವಾದ ಆಹಾರ, ಒಂದ್ ರೀತಿಯಲ್ಲಿ ತರಕಾರಿಗಳಿಗಿಂತ ಉತ್ತಮವಾದದ್ದು ಅಂತ ಅನ್ಕೊಂಡು ಉಲ್ಲೇಖ ಮಾಡಲಾಗಿದೆ. ಏನಂತೀರಿ, ಈಗ ನೀವು ಆಗಿಂದಾಗಿ ಉಪಯೋಗಿಸ್ಕೊಳ್ತೀರಲ್ಲ, ಅದರ ಸೇವನೆಯಿಂದ ಏನು ಅನುಕೂಲ ಆಗ್ತಾ ಇದೆ ಅಂತ ಅನ್ಕೊಂಡು ಹೇಳಬಲ್ರ? ಹೌದು ಸರ್, ನಮ್ಮ ಯಜಮಾನರಿಗೆ ಶುಗರ್ ಇದೆ, ಅವರಿಗೆಲ್ಲ ತುಂಬಾ ಒಳ್ಳೇದು. ಅವರಂತೂ ಒಂದು ತಿಂಗಳಾದ್ಮೇಲೆ ಚಿಕ್ಕ ಚಿಕ್ಕ ಬಂದಿದ್ದಕ್ಕೆ ಡೈಲಿ ಫ್ರೈ ಮಾಡಿ ಕೊಟ್ಬಿಡು ನನಗೆ ಅಂತಾರೆ. ಮೊಟ್ಟೆ ತಿಂತಾರೆ, ಮೊಟ್ಟೆ ಬದಲು ಇದಾಗುತ್ತೆ, ಕೋಳಿ ಸಾಕೋ ಬದಲು ಅಣಬೆ ಆಗುತ್ತೆ, ಅದನ್ನ ಬದಲಿಗೆ ಇದನ್ನೇ ತಿಂತಾರೆ ಇವರು ಮಾಡ್ಕೊಂಡು. ಅಣಬೆ ಕೃಷಿಯಲ್ಲಿ ಬಹಳ ಮುಖ್ಯವಾಗಿ ಏನ್ ಕೆಲಸಗಳನ್ನ ಮಾಡ್ಬೇಕಂತ ಹೇಳ್ತೀರಿ? ಬೆಳಿಗ್ಗೆಯಿಂದ ರಾತ್ರಿ ತನಕ ಎಷ್ಟು ಸಮಯ ಹಿಡಿತದೆ ಅಂತ ಹೇಳ್ತೀರಿ? ಅದನ್ನ ಟೆಂಪರೇಚರ್ ಎಷ್ಟು ಅಂತ ನೋಡ್ಕೊಳ್ಬೇಕು ಸರ್. ಜಾಸ್ತಿ ನೀರು ಆಗಬಾರ್ದು, ಕಡಿಮೆ ಆಗಬಾರ್ದು, ಒಣಗ್ಬಿಡ್ತದೆ, ಜಾಸ್ತಿ ಆದ್ರೆ ಕರ್ಗ್ಬಿಡ್ತದೆ. ನಾವು ಮಕ್ಕಳ ಕೇರ್ ತಕೊಂಡಂಗೆ ಅದನ್ನು ಸಹ ತುಂಬಾ ಕೇರ್ ತಕೊಳ್ಬೇಕು. ಅಂದ್ರೆ ಈಗ ತಂಪಾದ ವಾತಾವರಣವನ್ನ ಇಟ್ಕೊಳ್ಳಿಕ್ಕೆ ನೀವು ನೀರನ್ನ ಉಪಯೋಗಿಸ್ಕೊಳ್ಳೋದು ಅಥವಾ ತಂಪು ವಾತಾವರಣವನ್ನ ಸೃಷ್ಟಿ ಮಾಡೋದು, ಇನ್ನು ಅದಕ್ಕೆ ಪೂರಕವಾದ ಏನ್ ಕೆಲಸಗಳನ್ನ ಮಾಡ್ಬೇಕು? ಹಾ ಸರ್, ನಾವು ಅದಕ್ಕೆ ಸುತ್ತಲೂ ಗೋಣಿ ತಾಟ ಹಾಕ್ತೀನಿ, ಹಂಚಿ ಮೇಲ್ಗಡೆ ಹುಲ್ಲು ಹಾಕಿದ್ದೀನಿ, ಅದರ ಮೇಲ್ಗಡೆ 2 ಸರಿ ನೀರ್ ಹಾಕೊಳ್ತೀನಿ, ಕೆಳಗಡೆ ಸ್ವಲ್ಪ ಮರಳಲ್ಲಿ ಹಾಕೊಳ್ತೀನಿ, ಅದು ಸ್ವಲ್ಪ ತಂಪಾಗಿ ಇಟ್ಟಿರ್ತೀನಿ. ಪ್ರತಿನಿತ್ಯ ಏನಾದ್ರೂ ಕೆಲಸಗಳಿರ್ತಾವ ಕಟಾವ್ ಮಾಡೋದಲ್ದಲ್ಲೇ, ಪಾಕೆಟ್ ಗಳಿಗೆ ನೀರು ಚಿಮುಕ್ಸೋದು ಅಥವಾ ಏನಾದ್ರೂ ಅದಕ್ಕೆ ಪೋಷಕಾಂಶ ಕೊಡೋದು ಅಥವಾ ಇತರೆ ಕಾಳಜಿ ಕ್ರಮಗಳು? ಪೋಷಕಾಂಶ ಏನಿಲ್ಲ ಸರ್, ನೀರು ಬಿಟ್ರೆ ಬೇರೆ ಏನಿಲ್ಲ, ಆದ್ರೆ ಕಾಳಜಿ ವಹಿಸ್ಲೇಬೇಕು, ಇಲಿಗಳು ಇರುವೆಗಳು ಕ್ಲೀನಿಂಗ್ ಇರ್ಲೇಬೇಕು, ಅದಕ್ಕೆ ಬೆಕ್ಕು ಸಾಕೊಂಡಿದೀವಿ, ಬೆಕ್ಕು ಇದ್ರೆ ಇಲಿ ಬರಲ್ಲ, ಆತರ ನೋಡ್ಕೊಂಡು ಅಂದ್ರೆ ಸಾಕಾಗುತ್ತೆ. ಅಣಬೆ ಕೃಷಿ ಅನ್ನೋದು ಶ್ರಮದಾಯಕ ಕೆಲಸ ಅಲ್ಲ, ಆಮೇಲೆ ಕೆಲವೊಬ್ಬರಿಗೆ ಮಾತ್ರ ಸೀಮಿತ ಅಂತ ಹೇಳಿಕ್ ಆಗೋದಿಲ್ಲ, ಎಲ್ಲರೂ ಮಾಡಬಹುದಾದ ಕೆಲಸ ಇದು ಅಲ್ವಾ? ಹೌದು ಸರ್, ಮಾಡಬಹುದು ಸರ್, ನಮಗೆ ಆಸಕ್ತಿ ಇದ್ರೆ ಯಾವ ಕೆಲಸ ಬೇಕಾದ್ರೆ ಮಾಡಬಹುದಲ್ವಾ, ನಮಗೆ ಇಷ್ಟ ಇಲ್ಲ ಅಂದ್ರೆ ಮಾಡಕ್ಕಾಗಲ್ಲ. ಮಲೆನಾಡಿನ ಈ ಭಾಗದಲ್ಲಿ ಅಣಬೆಯನ್ನ ಧಾರಾಳವಾಗಿ ಬೆಳ್ಕೊಳ್ಬಹುದು ಅಂತ ಹೇಳ್ತಾ ಇದ್ರಿ. ಪ್ರತಿ ಸಾರಿನ ಬಿತ್ತನೆ ಬೀಜವನ್ನ ತರಬೇಕಂತ ಹೇಳ್ತೀರಾ ಅಥವಾ ಏನು ವ್ಯವಸ್ಥೆ ಮಾಡ್ಕೊಳ್ತೀರಿ? ಹಾ ಸರ್, ಮಗ ಇದ್ರೆ ಅವನು ತಂದ್ಕೊಡ್ತಾನೆ, ಈಗ ನಾಳೆ ನಾಡಿದ್ದು ಕಳಿಸ್ಬೇಕು ಅಂತೀನಿ, ಅವನು ಹೆಂಗಾದ್ರು ಮಾಡಿ ಕಳಿಸ್ತಾನೆ ಮನೆಗೆ. ನನ್ನ ಹಸ್ಬೆಂಡ್, ಮಗ, ಸೊಸೆ ಎಲ್ಲಾರು ಸೇರ್ಕೊಂಡು ಬೀಜ ಹಾಕೊಂಡು ಒಂದೆರಡು ದಿವಸ ಅದ್ ಕೆಲಸ ಮಾಡಿ ಕತ್ಲೆ ರೂಮ್ ಅಲ್ಲಿ 20 ದಿವಸ ಇಟ್ಬಿಡ್ತೀವಿ. ಅಷ್ಟರಲ್ಲಿ ಇದು ಕುಯ್ಲು ಆಗ್ತಾ ಇರ್ತದೆ, ಇದು ರೆಡಿ ಆಗುವಾಗ ಇದನ್ನ ಶಿಫ್ಟ್ ಇನ್ನೊಂದ್ ಕಡೆ ಮಾಡ್ಕೊಳ್ತೀವಿ, ಪುನಃ ಅದನ್ನ ಈ ಜಾಗಕ್ಕೆ ಶಿಫ್ಟ್ ಮಾಡ್ಕೊಳ್ತೀವಿ ಒಂದಾಗುವಾಗ ಒಂದನ್ನು. ನಿಮ್ಮ ಸಣ್ಣ ಪುಟ್ಟ ಖರ್ಚುಗಳಿಗೆ ಒಂದು ವರಮಾನ, ಒಂಥರ ಕುತೂಹಲ, ಜೊತೆಗೆ ಆಗಾಗ್ಗೆ ನಿಮಗೆ ಅಡುಗೆಗೆ ಬೇಕಾದ ಅಣಬೆ ಸಿಗುತ್ತೆ, ಹೀಗೆ ಭಿನ್ನ ಭಿನ್ನವಾದ ಅನುಭವ, ಏನ್ ಹೇಳ್ತೀರಿ? ಹೌದು ಸರ್, ಅಡುಗೆಯಲ್ಲಿ ಈಗ ನಾವು ವೆರೈಟಿ ಮಾಡ್ಕೋಬಹುದು, ಅದರಲ್ಲಿ ಚಿಕನ್ ಬದಲು ಮಶ್ರೂಮ್ ಕಬಾಬ್ ಮಾಡಬಹುದು, ಫ್ರೈಡ್ ರೈಸ್ ಮಾಡಬಹುದು, ಪಿಕಲ್ ಮಾಡಬಹುದು, ಸೂಪ್ ಮಾಡಬಹುದು, ಎಲ್ಲಾ ಕೂಡ ಮಾಡಬಹುದು ಸರ್. ನಿಜ, ಎಲ್ಲರಿಗೂ ಇಷ್ಟವಾಗುವ ಆಹಾರ ಇದು, ಏನಪ್ಪಾ ಇವ್ರಿಗೆ ಆಗಲ್ಲ ಅವ್ರಿಗೆ ಆಗಲ್ಲ ಅನ್ನೋ ತರ ಏನಿಲ್ಲ, ಆದ್ರೆ ಬೇಯಿಸಿದ ರೂಪದಲ್ಲಿ ಉಪಯೋಗಿಸ್ಕೊಳ್ಬೇಕು. ಹಸಿದಾಗಿ ನೇರವಾಗಿ ತಿನ್ನಕ್ಕೆ ಯಾರು ಇಷ್ಟಪಡ್ಲಿಕ್ಕಿಲ್ಲ, ಅಥವಾ ಆ ನಿಟ್ಟಿನಲ್ಲಿ ಪ್ರಯೋಗಗಳು ಆಗಿರೋದು ಕಡಿಮೆ ಅಂತ ಅನ್ಸುತ್ತಲ್ವಾ? ಹೌದು ಸರ್, ಬೇಯಿಸಿ ತಿನ್ಬೇಕು ಎಲ್ಲವನ್ನು. ಈಗ ಅಣಬೆ ಕಟಾವ್ ಆದ ಬಳಿಕ ಅದರ ವ್ಯರ್ಥ ಪದಾರ್ಥ ಇರುತ್ತಲ್ಲ ಪ್ಲಾಸ್ಟಿಕ್ ನಲ್ಲಿ ನೀವು ಇಟ್ಟಿರೋದು ಭತ್ತದ ಹುಲ್ಲು, ಅದನ್ನ ಏನ್ ಮಾಡ್ತೀರಿ? ಪ್ಲಾಸ್ಟಿಕ್ ಎಲ್ಲ ಬೆಂಕಿ ಒಲೆಗೆ ಹಾಕ್ಬಿಡ್ತೀವಿ, ಹುಲ್ಲನ್ನ ಗುಂಡಿಗೆ ಹಾಕಿ ಅದರ ಮೇಲೆ ನಮ್ಮ ಮಾಮೂಲಿ ವೇಸ್ಟ್ ನ ಹಾಕಿದ್ರೆ ಮಿಕ್ಸ್ ಆಗಿ ಗೊಬ್ಬರ ಆಗುತ್ತಿಲ್ಲ ಸರ್. ಅದು 250 ರೂಪಾಯಿ ಬೆಲೆಯಲ್ಲಿ ಮಾರಾಟ ಮಾಡಿದ್ರೆ ಖರ್ಚು ವೆಚ್ಚ ಅದನ್ನ ಇಟ್ಟಿರ್ಬೇಕು, ಇಷ್ಟು ಖರ್ಚು ಬಂತು ಇಷ್ಟು ಉಳಿತಾಯ ಆಗ್ತದೆ ಅಂತ ಅನ್ನೋ ತರ ಏನಾದ್ರೂ ಹೇಳ್ಬಹುದಾ? 20% ಆಗುತ್ತೆ ಖರ್ಚು ಅಷ್ಟೇ ಸರ್. ಇನ್ನು ವಿಸ್ತಾರವಾಗಿ ಮಾಡಿದ್ರೆ ಬೇಡಿಕೆ ಇದೆ ಮತ್ತೆ ಗಳಿಕೆನೂ ಹೆಚ್ಚಾಗುತ್ತಂತ ನೀವು ಮಾತಾಡುವ ಮಾತುಗಳಿಂದ ನಾವು ಅರ್ಥೈಸಿಕೊಳ್ಬಹುದಲ್ವಾ? ಹೌದು ಸರ್, ಬೇಡಿಕೆ ಇದೆ, ಮಾಡ್ಲಿಕ್ಕೂ ಇಷ್ಟ ಇದೆ, ಮನೇಲಿ ಕುತ್ಕೊಂಡು ಮಾಡ್ಲಿಕ್ಕೆ ಒಳ್ಳೇದೆ. ಈಗ ಕೈ ಕಾಲು ನೋವು ವಯಸ್ಸಾದ್ಮೇಲೆ ಆಚೆ ಮಾಡ್ಲಿಕ್ಕೆ ಕಷ್ಟ, ಇದು ಕುತ್ಕೊಂಡು ಮನೇಲೆ ಮಾಡ್ಕೋಬಹುದು. ನೀವು ಏನಾದ್ರೂ ತರಬೇತಿಗಳನ್ನ ತೆಗೆದುಕೊಳ್ಳುವ ಸಂದರ್ಭ ಬಂತ ಅಥವಾ ಅಲ್ಲಿ ಇಲ್ಲಿ ಕೇಳ್ಕೊಂಡು ಮಾಡಿದ್ರ, ಅಥವಾ ಇನ್ನು ತರಬೇತಿ ತೆಗೆದುಕೊಂಡ್ರೆ ಒಳ್ಳೇದು ಅಂತ ಅನಿಸ್ತಾ ಇದೆಯಾ? ಹೇಗೆ? ಬೇಡ ಸರ್, ತರಬೇತಿಯನ್ನು ನಮಗೆ ಎಲ್ಲ ಅನುಭವ ಇದೆ. ಎಲ್ಲ ಕೆಲಸ ಮಾಡಿ, ಕೃಷಿ ಮಾಡಿ, ಆಂಚೂರಿಂ ಕೂಡ ಮೊದಲು ಮಾಡ್ತಾ ಇದೆ ನಾನು. ಪ್ರತಿಯೊಂದು ಮಾಡಿ ನನಗೆ ಅಭ್ಯಾಸ ಇದೆ. ಅದರಿಂದ ಒಂದು ಸರಿ ನೋಡಿದ್ರೆ ಸಾಕು, ಹಿಂಗೆ ಮಾಡಬಹುದು ಅಂತ ಮಾಡ್ತೀನಿ ಸರ್ ಎಲ್ಲ. ನಿಜ, ಆಸಕ್ತಿ ಶ್ರದ್ಧೆ ಇದ್ರೆ ತಂತಾನೆ ಎಳ್ಕೊಂಡು ಹೋಗ್ತದೆ, ಕೆಲಸಗಳು ಚೆನ್ನಾಗಾಗ್ತವೆ. ನೋಡಿ, ಮನೆ ಪಕ್ಕದಲ್ಲೇ ಅಣಬೆಯನ್ನ ಬೆಳೆಸಲಿಕ್ಕೆ ವ್ಯವಸ್ಥೆ ಮಾಡಿದರೆ ನಮಗೂ ಅಣಬೆಯಿಂದ ಮಾಡಿದ ಏನೋ ಪದಾರ್ಥವನ್ನ ಉಣಬಡಿಸಿದ್ರಿ, ಚೆನ್ನಾಗಿತ್ತು. ಪಲ್ಯ ಸಾರನ್ನ ಮಾಡಿಕೊಂಡು ಸಂತೋಷಕರವಾಗಿ ಸೇವನೆ ಮಾಡಬಹುದು. ಅಣಬೆ ಪರಿಶುದ್ಧವಾದದ್ದು, ಸತ್ವಿತವಾದದ್ದು, ಎಣ್ಣೆ ಅಂಶ ಇದರಲ್ಲಿ ಇರೋದಿಲ್ಲ. ಕೊಲೆಸ್ಟ್ರಾಲ್ ಇರೋರಿಗೆ ಮತ್ತಿನ್ನು ತಾವು ಹೇಳಿದಂಗೆ ಬೇರೆ ಬೇರೆ ಸಮಸ್ಯೆ ಇರೋರಿಗೆ ಉತ್ತಮವಾದ ಅಪೇಕ್ಷಣೀಯವಾದ ಆಹಾರವೇ. ಈ ಒಂದು ಹಿನ್ನೆಲೆಯಲ್ಲಿ ತಾವು ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರೆ ತಮಗೆ ಧನ್ಯವಾದಗಳು. ಮುಂಬರೋ ದಿನಗಳಲ್ಲಿ ನಿಮ್ಮ ಕೆಲಸಗಳನ್ನ ಇನ್ನಷ್ಟು ವಿಸ್ತರಿಸಿಕೊಂಡು ಹೋಗ್ಲಿಕ್ಕೆ ಆಲೋಚನೆ ಇಟ್ಕೊಂಡಿದ್ರೆ ಶುಭವಾಗಲಿ. ತಮಗೆ ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದ. ಕೇಳುಗರೆ, ಇದುವರೆಗೆ ಮಡಿಕೇರಿ ತಾಲೂಕು ಬೆಟ್ಟಗೆರೆ ನಯ್ಯಾಣಿರ ಸಿ ತಾರೇಂದ್ರ ಅವರ ಪತ್ನಿ ಹೇಮಲತಾ ಅವರ ಜೊತೆಗೆ ಅಣಬೆ ಕೃಷಿಯಲ್ಲಿನ ಅನುಭವಗಳನ್ನ ಪಡೆದುಕೊಂಡು ನಿಮಗಾಗಿ ಪ್ರಸಾರ ಮಾಡಿದ್ವಿ. ಈಗ ತಾರೇಂದ್ರ ಅವರಿಂದ ಸ್ವಲ್ಪ ವಿಚಾರಗಳು. ತಮ್ಮ ತೋಟದಲ್ಲಿ ಬೆಳೆದ ಅಣಬೆ ಬಗ್ಗೆ ಮಾತಾಡಿದ್ದನ್ನ ನೆನಪು ಮಾಡಿಕೊಂಡ್ವಿ. ತಾರೇಂದ್ರ ಅವರು ಹೇಳಿದ್ರಿ, ತಮ್ಮ ತೋಟದಲ್ಲಿ ಈ ಹಿಂದೆ ಒಂದ್ ಸಾರಿ ಮರದ ಕಾಂಡಕ್ಕೆ ಅಂಟಿಕೊಂಡ ಅಣಬೆ ವಿಶೇಷವಾಗಿ ನೆನಪು ಮಾಡ್ಕೊಂಡ್ರಿ, ಹೇಳಿ. ದೊಡ್ಡ ಗೋಣಿ ಮರ ಒಂದ್ ವರ್ಷ ಮೊದಲು ಬಿದ್ದಿತ್ತು. ಬಿದ್ದ ತಕ್ಷಣ ಆಗೋ ಹಸಿ ಮರಕ್ಕೆ ಆಗೋದಿಲ್ಲ, ಅದು ಕುಂಬಾಗಬೇಕು. ಮರ ಕುಂಬಾದ ಮೇಲೆ ಅದರಲ್ಲಿ ಅಣಬೆ ಬರ್ತದೆ. ಅದು ಸಾಧಾರಣ ದೊಡ್ಡ ಮರ, ಎರಡಾಳು ತಬ್ಬುವಷ್ಟು ದೊಡ್ಡ ಮರ, 20-30 ಅಡಿ ಉದ್ದ. ಅದರಲ್ಲಿ ಹೆಚ್ಚು ಕಮ್ಮಿ ಒಂದು ಕ್ವಿಂಟಾಲ್ ಅಷ್ಟು ಅಣಬೆ ಇದ್ದಿತ್ತು, ನನಗೆ ಗೊತ್ತಿದೆ ಅಂದಾಜು. ಸಾರಣ ಎಲ್ಲ ಹತ್ರ ಪತ್ರ ಎಲ್ಲರೂ ಕೊಟ್ಟದನ್ನ ಹಾಗೆ ತೀರಿಸಿದ. ಆ ಮಾದರಿ ಅಣಬೆ, ಅದಕ್ಕೆ ಬೀಜ ಬೇಕಾಗಿಲ್ಲ, ಯಾವ ನೀರು ಹಾಕಬೇಕಾಗಿಲ್ಲ, ಪ್ರಕೃತಿ ತಂತಾನೆ ಅದನ್ನ ಮಾಡಿಕೊಂಡು ಎಷ್ಟು ಚೆಂದಾಗಿ ಕೊಡ್ತದೆ ಅಂದ್ರೆ ಅದನ್ನ ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವಿಲ್ಲಿ ಬೆಳೆಯೋದಾದ್ರೆ ಎಷ್ಟು ಕಷ್ಟ ಇದೆ ಅದಕ್ಕೆ ಬೆಳೆಯಲಿಕ್ಕೆ. ಹುಲ್ಲು ಕಟ್ ಮಾಡಿ, ಅದಕ್ಕೆ ನೀರು ಕೊಟ್ಟು, ಅದಕ್ಕೆ ಬೇಯಿಸಿ, ಏನೋ ತುಂಬಾ ಕೆಲಸ ಇದೆ. ಆದ್ರೆ ಪ್ರಕೃತಿ ಮಾಡೋದಾದ್ರೆ ಅದಕ್ಕೆ ಏನು ಬೇಡ, ಅದರ ಇಷ್ಟಕ್ಕೆ ಯಾರು ಅಷ್ಟು ಚೆನ್ನಾಗಿ ಬೀಜ ಹಾಕ್ತಾರೆ, ಅದು ಎಲ್ಲಿಂದ ಬರ್ತದೆ, ಎಷ್ಟು ರುಚಿ, ಅದು ತುಂಬಾ ಚೆನ್ನಾಗಿತ್ತು. ಈಗಲೂ ಬೇಕಷ್ಟು ಸಿಗ್ತದೆ, ಕಾಡಿಗೆ ಹೋದ್ರೆ, ಕಾಡಿಗೆ ಹೋಗೋದಿಲ್ಲ ನಾವು. ಆ ಕಡೆ ಕುಶಾಲನಗರ ಕಡೆ ಹೆಗ್ಗಳ ಮಾತ್ರ ಇರ್ತೇವೆ ನಾವು, ಅದು ಬರ್ತದೆ, ಅಲ್ಲಿ ತುಂಬಾ ಸಿಗ್ತದೆ. ಅದು ಮಳೆಗಾಲ ಒಂದು ಸೀಸನ್ ಮಾತ್ರ, ಆದ್ರೆ ನಾವು ಮಾಡುವ ಅಣಬೆ ವರ್ಷ ಇಡೀ ತಿನ್ಬಹುದು, ಅದು ಒಂದು ಪ್ಲಸ್ ಪಾಯಿಂಟ್. ಆಯ್ದ ಮರಗಳಿಗೆ ಮಾತ್ರ ತಿನ್ನಕ್ಕೆ ಬರೋದು ಅಣಬೆಗಳು. ಗೋಣಿ ಮರ, ಇಂಜಿ ಮರ, ಆಮೆ ಮರ, ಆಮೇಲೆ ಈ ಜತ್ರಪ ಮರ, ಇಂಥ ಮರಗಳಲ್ಲಿ ಮಾತ್ರ ತಿನ್ನಕಾಗೋದು, ಎಲ್ಲ ಮರಗಳಲ್ಲಿ ತಿನ್ನಕಾಗೋದಿಲ್ಲ ಅಣಬೆ. ಆ ಮರಗಳೆಲ್ಲ 2-3 ವರ್ಷ ಆಗಿರ್ಬೇಕು ಹಳತಾಗಿ ಅಲ್ವಾ? ಹೌದೌದು, ಬಿದ್ದು ಅದು ಕುಂಬಾಗಿರ್ಬೇಕು. ಕುಂಬಾಗಿ ಅದು ನೋಡ್ಬೇಕಾದ್ರೆ ಅದರಲ್ಲಿ ಈ ಚಿಕ್ಕ ನೊಣ ಅದು ಕೂತಿರ್ಬೇಕು, ಅಂದ್ರೆ ಮಾತ್ರ ತಿನ್ನಕ್ಕೆ ಯೋಗ್ಯ ಅದು. ಎಲ್ಲ ಅಣಬೆ ತಿನ್ನಕಾಗೋದಿಲ್ಲ. ಹಾಗೆ ಅಂತ ಹೇಳ್ಬಿಟ್ಟು ಯಾರು ಹೋಗಿ ಗಾಡಲ್ಲಿ ಬಿದ್ದ ಅಣಬೆ ಎಲ್ಲ ತಿಂದ್ಬಿಟ್ರೆ ಸತ್ತೋಗ್ತಾರೆ ಅಂತ ಚಾನ್ಸ್ ಉಂಟು. ಎಲ್ಲ ಅಣಬೆ ತಿನ್ನಕಾಗೋದಿಲ್ಲ, ಗೊತ್ತಿರೋ ಹಣ್ಣು ತಿನ್ಬೇಕಷ್ಟೇ, ಇಲ್ಲ ಕೇಳಿ ತಿನ್ಬೇಕು. ಕೊಡಗಿನಲ್ಲಿ ಈ ಒಂದು ತಂಪಾದ ವಾತಾವರಣಕ್ಕೆ ಸುಮಾರು ರೀತಿಯ ಸೂಕ್ಷ್ಮ ಜೀವಿಗಳು, ಅದರಲ್ಲೂ ಅಣಬೆ ಜಾತಿಗೆ ಸೇರಿರುವ ಶಿಲೀಂಧ್ರಗಳು ಸಹಜವಾಗಿ ಸೃಷ್ಟಿ ಆಗ್ತವೆ. ತಾವು ಹೇಳಿದಂಗೆ ಈ ಒಂದು ಸಂದರ್ಭವನ್ನ ಉಪಯೋಗಿಸಿಕೊಳ್ಬೇಕು. ಸಹಜವಾಗಿ ಸಿಗುವ ಅಣಬೆ ಒಂದು ರೀತಿಯಲ್ಲಿ ವಿಶೇಷವಾಗಿರುತ್ತೆ. ಹಾಗೆ ಮನೆಯ ಬಳಿ ಅಥವಾ ಒಂದು ವ್ಯವಸ್ಥಿತವಾದ ಅಣಬೆ ಬೆಳೆಸುವ ಜಾಗವನ್ನು ಮಾಡಿಕೊಂಡು ಆ ಮೂಲಕ ಅಣಬೆ ಬೇರೆಯವರಿಗೆ ತಲುಪೋ ರೀತಿಯಲ್ಲಿ ನಾವು ಉಪಯೋಗಿಸಿಕೊಳ್ಳುವ ನಿಟ್ಟಿನಲ್ಲಿ ಗಮನ ಹರಿಸಬಹುದು. ಅಣಬೆ ನಿಸರ್ಗದಲ್ಲಿ ತುಂಬಾ ಭಿನ್ನ ಭಿನ್ನವಾಗಿ ಕಾಣುತ್ತೆ, ಆದರೆ ನಾವು ಬೆಳೆಸುವ ಅಣಬೆಗಳಲ್ಲಿ ಕೆಲವೇ ಕೆಲವು ಜಾತಿ. ತಮ್ಮ ವಿಚಾರಗಳಿಗೆ ಧನ್ಯವಾದಗಳು ತಾರೇಂದ್ರ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಇದುವರೆಗೆ ಮಡಿಕೇರಿ ತಾಲೂಕು ಬೆಟ್ಟಗೆರೆಯ ನಯ್ಯಾಣಿರ ಸಿ ತಾರೇಂದ್ರ ಅವರ ಅಭಿಪ್ರಾಯಗಳನ್ನು ಆಲಿಸಿಕೊಂಡ್ರಿ. ಕೇಳುಗರೆ, ತಾರೇಂದ್ರ ಅವರ ಸಂಪರ್ಕಕ್ಕೆ ಸಂಖ್ಯೆ ಗಮನಿಸಿಕೊಳ್ಳಿ, 9-5-5-5-4-8-5-8. ಹೇಮಲತಾ ಅವರ ಸಂಖ್ಯೆ ಹೀಗಿದೆ, 7-2-5-9-5-2-8-0-0-4. ಸ್ಥಿರವಾಣಿ ಸಂಖ್ಯೆ 0-2-7-2-24-56-97. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ.

ಅಪೆಕ್ಸ್ ಬ್ಯಾಂಕ್ನ ನಿರ್ದೇಶಕರ ಅನುದಾನದ ಸಹಕಾರ ಸಂಘಗಳಿಗೆ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಮಡಿಕೇರಿ ಪೇಟೆನ ಕೊಡವ ಸಮಾಜಲ್ಲಿ ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ವಿತರಣಾ ಕಾರ್ಯಕ್ರಮ ಇಂದು ನಡೆದು ಈ ಕಾರ್ಯಕ್ರಮನ ಸರ್ಕಾರಿ ಜಮೀನುಗಳ ಸಂರಕ್ಷಣಾ ಸಮಿತಿ ಅಧ್ಯಕ್ಷರಂಗೆ ಶಾಸಕರಾದ ಕೆಜಿ ಬೋಪಯ್ಯ ಉದ್ಘಾಟನೆ ಮಾಡಿ ಮಾತಾಡಿ, ಈ ಬ್ಯಾಂಕ್ ವತಿಯಿಂದ ಸಂಘಗಳಿಗೆ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಪುಕ್ಸಟ್ಟಿಯಾಗಿ ಕೊಡುವ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನ ಸದುಪಯೋಗಪಡಿಸಿಕೊಳ್ಳೋಕ್ಕೂ, ಹಂಗೆ ಫ್ರೂಟ್ಸ್ ತಂತ್ರಾಂಶನ ಸರ್ಕಾರ ರೈತರ ಅನುಕೂಲಕ್ಕಾಗಿ ಜಾರಿಗೊಳಿಸಿದ್ದು, ಈ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಆಗಿದ್ದು ಯಾವುದೇ ತರಲ್ಲಿ ಅವ್ಯವಹಾರ ನಡೆಯಕ್ಕಾಗದು ತಿಳುವ ದೃಷ್ಟಿಕೋನದ ಈ ತಂತ್ರಾಂಶ ಜಾರಿಗೊಳಿಸಿಳು ಅಂತ ಹೇಳ್ದು. ಈ ಹೊತ್ತಲ್ಲಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಕೊಡಂದೇರ ಪಿ ಗಣಪತಿ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದು. ಎಸ್ಎಸ್ಎಲ್ಸಿ ಪರೀಕ್ಷೆ ಉತ್ತರ ಪತ್ರಿಕೆನ ಮೌಲ್ಯಮಾಪನ ಕೆಲಸ ನಾಳೆಯಿಂದ ಬರುವ ತಿಂಗಳ 2ರ ಮುಟ್ಟ ಮಡಿಕೇರಿ ಪಟ್ಟಣ ಸಂತ ಜೋಸೆಫರ ಸಂಯುಕ್ತ ಪ್ರೌಢಶಾಲೆಯಲ್ಲಿ ನಡೆದಿದೆ. ಈ ಸಂದರ್ಭದಲ್ಲಿ ಯಾವುದೇ ಅವ್ಯವಹಾರಗಳಿಲ್ಲದೆ ಸರಿಯಾಗಿ ನಡೆಯುವ ಉದ್ದೇಶದಿಂದ ದಂಡ ಪ್ರಕ್ರಿಯಾ ಸಂಹಿತೆ 1973 ಕಲಂ 144 ಮೌಲ್ಯಮಾಪನ ಕೇಂದ್ರದ ಸುತ್ತ 200 ವ್ಯಾಪ್ತಿನ ಪ್ರದೇಶನ ನಿರ್ಬಂಧಿತ ಸ್ಥಳ ಅಂತ ಹೇಳಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿಯವು ಆದೇಶ ಹೊರಡಿಸಿಳು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಲಿ ಕೆಲಸ ಮಾಡುತ್ತಿರುವ ಕೊಡಗು ಜಿಲ್ಲೆನ ಸೋಮರ್ಪೇಟೆ ತಾಲೂಕಿನ ಖ್ಯಾತೆ ಗ್ರಾಮ ಹಂಗೆ ವೀರಜಪೇಟೆ ತಾಲೂಕಿನ ಆರ್ಜಿ ಗ್ರಾಮದ ಅಲ್ಪಸಂಖ್ಯಾತರ ಮೊರಾಜಿ ದೇಸಾಯಿ ವಸತಿ ಶಾಲೆಯಲ್ಲಿ 6ನೇ ತರಗತಿ ದಾಖಲಾತಿಗೆ ಸೇವಾ ಸಿಂಧು ಆನ್ಲೈನ್ಲಿ ಅರ್ಜಿ ಕರೆದಳು. ಅರ್ಜಿ ಕೊಡಿಕೆ ಇದೇ ತಿಂಗಳ 30 ಆಖಿರಿ ದಿನ. ಭಾರತ ಸರ್ಕಾರದ ಸೂಚನೆ ನಂಗೆ ವಿಶ್ವ ಮಲೇರಿಯಾ ದಿನನ ಇದೇ 25 ಆಚರಿಸುತ್ತಿದ್ದು, ಈ ವರ್ಷದ ವಿಶ್ವ ಮಲೇರಿಯಾ ದಿನಾಚರಣೆನ ನವೀನ ವಿಧಾನ ಬಳಸೋಣ, ಮಲೇರಿಯಾ ಕಡಿಮೆ ಮಾಡಿ ಜೀವ ಉಳಿಸೋಣ ತೇಳುವ ಘೋಷಣೆ ಒಟ್ಟಿಗೆ ಆಚರಿಸಲಾದಿತ್ತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯು ತಿಳಿಸಿದಳು. ಮೂರ್ನಾಡು ವಿದ್ಯಾಸಂಸ್ಥೆನ ಜನರಲ್ ಕೆಎಸ್ ತಿಮ್ಮಯ್ಯ ಕ್ರೀಡಾ ಅಕಾಡೆಮಿನ ವತಿಯಿಂದ 17 ದಿನಗಳ ಹಾಕಿ ಬೇಸಿಗೆ ಶಿಬಿರ ಯಶಸ್ವಿಯಾಗಿ ನಡೆದು, ವಿದ್ಯಾಸಂಸ್ಥೆನ ಬಾಚಿಟಿರ ಲಾಲು ಮುದ್ದಯ್ಯ ಆಟದ ಬಾಣಿಲಿ ನಡೆದ ಆಖಿರಿ ಜಂಬರಲ್ಲಿ ಅಂತಾರಾಷ್ಟ್ರೀಯ ಮಾಜಿ ಹಾಕಿ ಆಟಗಾರ ಹಂಗೆ ಹಾಕಿ ಕೂರ್ಗ್ ಸಂಸ್ಥೆನ ಗೌರವ ಕಾರ್ಯದರ್ಶಿ ಬುಟ್ಟಿಯಂಡ ಚಂಗಪ್ಪವು ಶಿಬಿರಾರ್ಥಿಗಳಿಗೆ ಇನಾಮುಗಳನ್ನ ಕೊಟ್ಟು ಮಾತಾಡಿ, ಎಳೆಯ ವಯಸ್ಸಲೇ ಕ್ರೀಡಾ ಸ್ಫೂರ್ತಿನ ಮೈಗೂಡಿಸಿಕೊಂಡು ಇಂಥ ಶಿಬಿರದಲ್ಲಿ ಭಾಗವಹಿಸಿ ಕ್ರೀಡಾ ಸಾಧನೆಗೆ ಮುಂದಾಗುತ್ತ ಹೇಳ್ದು. ಗೋಣಿಕೊಪ್ಪದ ಭಾರತೀಯ ಸ್ವಾತಂತ್ರ್ಯ ಹೋರಾಟ ಸ್ಮಾರಕ ಲಿಟರರಿ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಪ್ರಯುಕ್ತ ಕೊಡಗಿನಲ್ಲಿ ಸ್ವಾತಂತ್ರ್ಯ ಚಳುವಳಿ ಒಂದು ನೆನಪು ತೇಳುವ ವಿಚಾರ ಸಂಕೀರ್ಣ ಇದೇ ತಿಂಗಳ 25 ಏರ್ಪಡಿಸಿಳು. ಅಂದು ಹೊತ್ತಾರೆ 10:30 ಗೋಣಿಕೊಪ್ಪದ ಸ್ವಾತಂತ್ರ್ಯ ಹೋರಾಟ ಸ್ಮಾರಕ ಭವನದ ಸಭಾಬಾಡಿಯಲ್ಲಿ ನಡೆಯುವ ವಿಚಾರ ಸಂಕಿರಣನ ಕೊಡಗು ಜಿಲ್ಲಾಧಿಕಾರಿ ಡಾಕ್ಟರ್ ವಿಸಿ ಸತೀಶ್ ಅವರು ಉದ್ಘಾಟನೆ ಮಾಡುವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ನೆಂಟರಾಗಿ ಮೈಸೂರು ಕೇಳಿಪಟ್ಟ ಸಾಹಿತಿಗಳಾದ ಪ್ರೊಫೆಸರ್ ಕಾಳೇಗೌಡ ನಾಗವರಾವ್ ಭಾಗವಹಿಸುವೆ. ಸೋಮರ್ಪೇಟೆ ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 103ನೇ ವರ್ಷದ ಪ್ರಯುಕ್ತ ಶತಮಾನೋತ್ಸವ ಜಂಬರ ನಾಳೆ ಹೊತ್ತಾರೆ 9:30 ಸಂಘದ ಮುಖ್ಯ ಕಚೇರಿಯಲ್ಲಿ ನಡೆದಿದೆ. ಈ ಹೊತ್ತಲ್ಲಿ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನವು ಕಾರ್ಯಕ್ರಮನ ಉದ್ಘಾಟನೆ ಮಾಡುವೆ. ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 6ನೇ ತರಗತಿಗೆ 2022-23 ಸಾಲಿನ ಪ್ರವೇಶ ಪರೀಕ್ಷೆಗೆ ಇದೇ ತಿಂಗಳ 30 ನಡೆದಿದೆ. ಪರೀಕ್ಷೆಗೆ ಹಾಜರಾಗುವ ಎಲ್ಲ ನೋಂದಾಯಿತ ಅಭ್ಯರ್ಥಿಗ ಪ್ರವೇಶ ಪತ್ರನ ನವೋದಯ ವೆಬ್ಸೈಟ್ಲಿ ಪಡ್ಕೊಳಕ್ಕೆ, ಅಲ್ಲಿ ಪಡ್ಕೊಳಕ್ಕೆ ಆಗದವು ಕೊಡಗು ಜಿಲ್ಲೆನ ಅಭ್ಯರ್ಥಿಗ ಕಚೇರಿನ ಸಂಪರ್ಕಿಸಿ ಪ್ರವೇಶ ಪತ್ರ ಪಡ್ಕೊಳಕ್ಕೆ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಈಗ ಜಾಹೀರಾತುಗಳು. ಪ್ರಸಿದ್ಧ ಸಿನಿಮಾ ತಾರೆ ರಾಧಿಕಾ ನಾರಾಯಣ್ ಅವರ ಅಮೃತ ಹಸ್ತದಿಂದ ಗೋಣಿಕೊಪ್ಪಲಿನಲ್ಲಿ ಇದೇ ಏಪ್ರಿಲ್ 28 ಬೆಳಗ್ಗೆ 11 ಶುಭಾರಂಭಗೊಳ್ಳಲಿದೆ ವಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್. ಅತ್ಯುತ್ತಮ ಕ್ವಾಲಿಟಿ, ಅತಿ ಕಡಿಮೆ ಬೆಲೆ, ಅತ್ಯುನ್ನತ ಡಿಸೈನ್ಸ್ ನ ಎಲ್ಲಾ ರೀತಿಯ ಫರ್ನಿಚರ್ ಗಳಿಗಾಗಿ ಬನ್ನಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ಸೆರೆನಿಟಿ ಹಾಲ್ ಸಮೀಪ, ವಿರಾಜಪೇಟೆ. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi. Palace Toyota. Near Kaveri Hall. CV Shankar Road. Madikeri. Call 7022671919. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಚ್ ವ್ಯಾಲಿ, ಮಡಿಕೇರಿ. ಫೋನ್ 2225571. ಮಡಿಕೇರಿಯ ಕಾಲೇಜ್ ರೋಡ್ ಕದಂಬ ಬಿಲ್ಡಿಂಗ್ ನಲ್ಲಿ ಫ್ರೆಶ್ ಮೀಟ್, ಗುಣಮಟ್ಟದ ಕೋಳಿ ಹಾಗೂ ಹಂದಿ ಮಾಂಸ, ಪೋರ್ಕ್ ಅಂಡ್ ಚಿಕನ್ ಸಾಸೇಜಸ್ ಹಾಗೂ ಡ್ರೈ ಪೋರ್ಕ್ ದೊರೆಯುತ್ತದೆ. ಸಮಾರಂಭಗಳಿಗೆ ರಿಯಾಯಿತಿ ದರ, ಸಂಪರ್ಕಿಸಿ ಅಜಿತ್ ಚಿನ್ನಪ್ಪ 9686968585. ಫ್ರೆಶ್ ಮೀಟ್ ಕಾಲೇಜ್ ರೋಡ್ ನಿಯರ್ ಕಾವೇರಿ ಹಾಲ್ ಮಡಿಕೇರಿ. ಜೆಎನ್ಜೆ ಕಾಫಿ ವರ್ಕ್ಸ್ ಕುಕ್ಲೂರು ನಂಗ ಕಾಫಿ ಮಳು ಅಡಿಕೆ ಪಿಂಜ ನೆಲ್ಲಿನ ನಲ್ಲ ಕ್ರಯ ತೋರ್ತವ. ಜೆಎನ್ಜೆ ಕಾಫಿ ವರ್ಕ್ಸ್ ಕುಕ್ಲೂರು, ಕೊಳುವಂಡ ಕಾರ್ಯಪ್ಪ 9448721469. ಫರ್ನಿಚರ್ ತಗೊಳ್ಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಗಿಫ್ಟ್ ನನ್ನ ಪ್ರೀತಿಯ ಡಾರ್ಲಿಂಗ್. ವಾವ್ ಸೂಪರ್, ನೀವು ರಿಂಗ್ ತಗೊಳಕ್ಕೆ ಹೋಗಿ ನೆಕ್ಲೆಸ್ ತಂದಿದ್ದೀರಾ? ಕುಶಾಲ್ ನಗರದ ವಿಲ್ಕೋ ಗೋಲ್ಡ್ ನಲ್ಲಿ ಚಿನ್ನಾಭರಣ ಖರೀದಿಸುವಾಗ ಪ್ರತಿ ಗ್ರಾಮ್ ಮೇಲೆ 100 ರೂಪಾಯಿಗಳ ಡಿಸ್ಕೌಂಟ್ ಆಫರ್ ಇದೆ. ಇಂಥ ಚಾನ್ಸ್ ನಾವು ಮಿಸ್ ಮಾಡ್ಕೋಬಾರ್ದಲ್ವಾ? ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಬಿಎಂ ರೋಡ್, ಕುಶಾಲನಗರ. ನರಿಯಂದಡ ಕೇಂದ್ರ ಪ್ರೌಢಶಾಲೆ ಚೆಯ್ಯಂಡಾಣೆ, ಇಲ್ಲಿ 2022-23 ಸಾಲಿಗೆ 8, 9, 10 ತರಗತಿಗೆ ದಾಖಲಾತಿ ಆರಂಭಗೊಂಡಿದೆ. ದಾಖಲಾತಿ ಶುಲ್ಕ, ಸಮವಸ್ತ್ರ, ಪಠ್ಯಪುಸ್ತಕ, ನೋಟ್ ಪುಸ್ತಕ ಉಚಿತ. ದೂರದಿಂದ ಬರುವ ವಿದ್ಯಾರ್ಥಿಗಳಿಗಾಗಿ ಪ್ರಯಾಣ ಭತ್ಯೆ ನೀಡಲಾಗುವುದು. ಮಾಹಿತಿಗೆ ಚೆಯ್ಯಂಡಾಣೆ ನರಿಯಂದಡ ಕೇಂದ್ರ ಪ್ರೌಢಶಾಲೆಯನ್ನು ಸಂಪರ್ಕಿಸುವಂತೆ ಮುಖ್ಯ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಮದುವೆ ಚಿನ್ನಾಭರಣ ಖರೀದಿ ಮಾಡುವ ಮೊದಲು ನಮ್ಮ ಮಳಿಗೆಗೆ ಒಮ್ಮೆ ಭೇಟಿ ನೀಡಿ. ಸೌದಿ ಆಭರಣಗಳ ಜೊತೆಗೆ ಅತಿ ನೂತನ ಕಲೆಕ್ಷನ್ಸ್ ನೋಡಿ. ಯಾರು ನೀಡದಂತಹ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೇರವಾಗಿ ತಿಳಿಯಿರಿ. ವಿಶ್ವಾಸದಲ್ಲಿ ಎಂದಿಗೂ ಮುಂಚೂಣಿ. ತಾಳುಕೊಂಡ ತಿಲ್ ಜುವೆಲ್ಲರ್ಸ್, ಇರಿಟಿ. ಜಿಮ್ಮಿ ಗಾರ್ಮೆಂಟ್ಸ್, ಮತ್ತಿಕೆರೆ, ಬೆಂಗಳೂರು. ನಗರ ಸಾಂಪ್ರದಾಯಿಕ ಉಡುಪಾನ, ಕರ್ತಕುಪ್ಯ, ಬರ್ತಕುಪ್ಯ, ಚಾಲೆ, ಮಕ್ಕಳ ಕುಪ್ಯ ಚಾಲೆ, ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ ರಪ್ಪಿಚಗತ್ತಿ, ಪೊಮ್ಮಕಡ ಕೋರಿಚೌಕ, ಮುಸ್ಕೋಲಿ, ಮಂಗಳಗರ್ಗ ಬೋಣಿಯನ ಎಲ್ಲಾ ಸಾಮಗ್ರಿ ಕೊಟ್ಟುವ. ನಿಂಕ್ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆಗೆಚ್ಚಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕೋಟ್ರಮಳ, ಪೂಣಚ, ಪೂವಯ್ಯ 9980940022, ಇಲ್ಲೆಂಗಿ 9900707576. ವೆಲ್ಕಮ್ ಟು ದ ಗ್ರ್ಯಾಂಡ್ ಲೈಫ್. ಹುಂಡೈ ಅಲ್ಕಜರ್ ಪ್ರೀಮಿಯಂ ಮತ್ತು ಕಂಫರ್ಟ್ ಅನ್ನು ಮರು ವ್ಯಾಖ್ಯಾನಿಸಲು ಸಿದ್ಧವಾಗಿದೆ. ಇದೀಗ 6 ಮತ್ತು 7 ಸೀಟರ್ ನಲ್ಲಿ ಲಭ್ಯ, ಹಾಗೂ ಅತ್ಯುತ್ತಮ ವೈಶಿಷ್ಟ್ಯಗಳ ಫೀಚರ್ಸ್ ಗಳಾದ ಆಟೋ ಹೆಲ್ದಿ ಏರ್ ಪ್ಯೂರಿಫೈಯರ್, ಸ್ಮಾರ್ಟ್ ಪ್ಯಾನರೋಮಿಕ್ ಸನ್ರೂಫ್, ಪೋಸ್ಟ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್, ಟ್ರಾಕ್ಷನ್ ಕಂಟ್ರೋಲ್ ಮೋಡ್ಸ್, ಅಡ್ವಾನ್ಸ್ ಹುಂಡೈ ಬ್ಲೂ ಲಿಂಕ್. ಇಂದೇ ನಿಮ್ಮ ಹತ್ತಿರದ ಅದ್ವೈತ್ ಹುಂಡೈ ಶೋರೂಮ್ ಗೆ ಭೇಟಿ ನೀಡಿ. ರೈತ ಬಾಂಧವರೇ, ನಿಮ್ಮ ತೋಟದಲ್ಲಿರುವ ಅವಕಾಡೋಸ್ ಅಂದ್ರೆ ಬಟರ್ ಫ್ರೂಟ್ ಗಳನ್ನು ಕಾಯಿ ಬರೆಯುವ ಮುನ್ನವೇ ಕಿತ್ತು ತೂಕದಲ್ಲಿ ನಷ್ಟಕ್ಕೊಳಗಾಗಬೇಡಿ. ನಾವು ಸ್ಥಳದಲ್ಲೇ ಬಂದು ಬಟರ್ ಫ್ರೂಟ್ ಕಾಯಿಗಳನ್ನು ಕಿತ್ತು ಕೊಳ್ಳುವುದರ ಮೂಲಕ ಅತ್ಯುತ್ತಮ ಬೆಲೆಯನ್ನು ನೀಡುತ್ತೇವೆ. ಸಂಪರ್ಕಿಸಿ ರಾಬಿನ್ ಕಾವೇರಪ್ಪ, ಕ್ಯಾನಿ ಅಂಡ್ ಕೋ, ಕಾಲ್ 9980163858 ಅಥವಾ 9500027803. ಮನದ ಮಾತು, ಜನಮನದ ಮಾತು, ಸಂಘರ್ಷದ ಕೆಲವು ಕಥೆಗಳು, ಯಶೋಗಾಥೆಗಳು, ನೇಪಥ್ಯದಲ್ಲಿ ಉಳಿದಿರುವ ಭವ್ಯ ಪರಂಪರೆಗಳು, ನವ ಭಾರತದ ಭರವಸೆಗಳು. ಪ್ರತಿ ತಿಂಗಳ ಕೊನೆಯ ಭಾನುವಾರದ ನಿರೀಕ್ಷೆಯಲ್ಲಿ ನಾವು ಮಲಯ ಪರ್ವತಗಳ ಮಡಿಲಿನಿಂದ ವಿಂಧ್ಯಾಚಲದ ಅಂಗಳದವರೆಗೆ, ಬ್ರಹ್ಮಪುತ್ರ ಘಾಟಿಯಿಂದ ಹಿಮಾಲಯದ ವಿಸ್ತಾರದವರೆಗೆ ಪ್ರಧಾನಮಂತ್ರಿಗಳ ಜೊತೆ ನಡೆಯುತ್ತದೆ ಜನಮನದ ಮಾತುಕತೆ. ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲ ಚಾನೆಲ್ಗಳಲ್ಲಿ ಕೇಳಿ ಮನ್ ಕಿ ಬಾತ್. ಮನ್ ಕಿ ಬಾತ್, ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬೇಕೆ? ನಿಮ್ಮ ಸಲಹೆಗಳನ್ನು ಪೋಸ್ಟ್ ಬಾಕ್ಸ್ ನಂಬರ್ 111 ಆಕಾಶವಾಣಿ ದೆಹಲಿ ಇಲ್ಲಿಗೆ ತಲುಪಿಸಬಹುದು. ನೀವು ನಮೋ ಆಪ್ ಅಥವಾ ಮೈ ಗೌ ಓಪನ್ ಫೋರಂನಲ್ಲಿ ಕೂಡ ನಿಮ್ಮ ಸಲಹೆಗಳನ್ನು ಹಂಚಿಕೊಳ್ಳಬಹುದು. ಮನ್ ಕಿ ಬಾತ್ ಕೇಳಲು ಮರೆಯದಿರಿ. April 24 11 ಗಂಟೆಗೆ ಜನಮನದ ಧ್ವನಿ ಮನ್ ಕಿ ಬಾತ್. ಮನ್ ಕಿ ಬಾತ್ ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900027 0049. ಸುದ್ದಿ ಸಮಾಚಾರ ಓದ್ಯಂಡುಳ್ಳ ಬಟ್ಟಿರ ಪುಷ್ಪ ರಾಜಪ್ಪ. ಇಂದು ದಂಡಾರ್ಥ 21 ದಂಡನೆ ಸಾಲರ ದಂಡನೆ PUC ಪರೀಕ್ಷೆ ಇಡೀ ರಾಜ್ಯದ ಛಾಯೋಡೆ ನಡೆದತ್ತು. ಅನ್ನನೇ ಜಿಲ್ಲೆರ 17 ಪರೀಕ್ಷಾ ಕೇಂದ್ರದ 6050 ಮಕ್ಕ ಪರೀಕ್ಷೆ ಎಳೆದುವ. ಇಂದು ನಡೆದ ಈ ಕಾಲತ್ರ ಪರೀಕ್ಷೆ ಏದೇ ತೊಂದರೆ ಇಲ್ಲತೆ ಛಾಯೋಡೆ ನಡೆದಿತ್ತು ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪ್ರಕಟಣೆ ಅರಿಚಿಟ್ಟಿತು. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕರ ಆದನೆಯಲ್ಲಿ ಸಹಕಾರ ಸಂಘಕ್ಕೆ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಬಣ್ಣೆ ಕೊಡಪ ಎಲೆಕ್ಟ್ರಾನಿಕ್ ಉಪಕರಣ ಪ್ರಯೋಜನ ಪಡೆದೋನಿಕೆ ಶಾಸಕ ಕೆಜಿ ಬೋಪಯ್ಯ ಅಣ್ಣಚಿ. ಇಂದು ಮಡಿಕೇರಿ ಕೊಡವ ಸಮಾಜತ್ತು ನಡೆದ ಸಮಾರಂಭದ ತಕ್ಕ ಪರಂದ ಇವು ಫ್ರೂಟ್ಸ್ ತಂತ್ರಾಂಶ ರೈತಂಗಡ ನಲ್ಲಾಮಿಕುಳ್ಳದು ಆನ ಬಳಸಿಕೊಂಡು ಅಣ್ಣಚಿ. ನಗರಸಭೆ ವ್ಯಾಪ್ತಿಲೊಬ್ಬಪ್ಪ ನಗರೋತ್ಥಾನ ಮುಂದನೆ ಮೊಟ್ರ ವಾಣಿಜ್ಯ ಸಂಕೀರ್ಣ ಪಿಂಗ ಮಡಿಕೇರಿ.